ಆ ನಂಬಿದವರಿಗೆ ಚಿನ್ಮಯ ರೂಪ ತೋರುತ್ತದಣ್ಣ, ಆ ನಂಬಿದವರಿಗೆ ಚಿನ್ಮಯ ರೂಪ ತೋರುತ್ತದಣ್ಣ. ಆಗ ಈಗ ಎನ್ನದೇ ದೇಹ ಸಾಗಿ ನಿನ್ನೋಳು, ಆಗ ಈಗ ಎನ್ನದೇ ದೇಹ ಸಾಗಿ ನಿನ್ನೋಳು. ಹೋಗುವಾಗ ಗಂಗಾಧರನ, ಹೋಗುವಾಗ ಗಂಗಾಧರನ ಬೇಗ ನೀನು ಬಲ್ಲೀರಣ್ಣ, ಲಿಂಗ ಪೂಜೆ ಆಗುತ್ತದಣ್ಣ, ಲಿಂಗ ಪೂಜೆ ಆಗುತ್ತದಣ್ಣ, ಲಿಂಗ ಪೂಜೆ, ಲಿಂಗ ಪೂಜೆ, ಲಿಂಗ ಪೂಜೆ ಆಗುತ್ತೈತಣ್ಣ, ಲಿಂಗ ಪೂಜೆ ಆಗುತ್ತದಣ್ಣ, ಲಿಂಗ ಪೂಜೆ, ಲಿಂಗ ಪೂಜೆ, ಲಿಂಗ ಪೂಜೆ ಆಗುತ್ತೈತಣ್ಣ. ಯಾವಾಗಲೂ ಲಿಂಗ ಪೂಜೆ ಆಗುತ್ತದಣ್ಣ, ಲಿಂಗ ಪೂಜೆ ಆಗುತ್ತದ ಅಂಗ ಎಂಬ ಗುಡಿಯ ಒಳಗೆ, ಲಿಂಗ ಪೂಜೆ ಆಗುತ್ತದ ಅಂಗವೆಂಬ ಗುಡಿಯ ಒಳಗೆ. ಲಿಂಗದಂತ ಮನಸ್ಸು ತನ್ನ, ಲಿಂಗದಂತ ಮನಸ್ಸು ತನ್ನ ಕಂಗಳಿಗೆ ಕಾಣುತ್ತದ, ಕಂಗಳಿಗೆ ಕಾಣುತ್ತದ, ಲಿಂಗ ಪೂಜೆ ಆಗುತ್ತೈದಣ್ಣ. ನಿಜರೇಣ್ ಕಾಯಲ್ಲಮ್ಮ ನಿನ್ವರಣಿಸಲೆನ್ನ ಬೋಧಿಕಮ್ಮ, ನಿಜರೇಣ್ ಕಾಯಲ್ಲಮ್ಮ ನಿನ್ವರಣಿಸಲೆನ್ನ ಬೋಧಿಕಮ್ಮ, ಪ್ರಥಮ ಥ್ರಥಾಯುಗದ ಪರಶಕ್ತಿ ಯಮ್ಮ, ಪ್ರಥಮ ತ್ರಥಾಯುಗದ ಪರಶಕ್ತಿಯಮ್ಮ, ರಜಿತಾತ್ರಿ ಗಿರಿಪುರ ತರದೀಹ ಪ್ರೇಮ, ರಜಿತಾತ್ರಿ ಗಿರಿಪುರ ತರದೀಹ ಪ್ರೇಮ, ಮಧುಕೈಠ್ಯವರುಢನಾಡಿದಿಯಮ್ಮ, ಶುಂಭ ನಿಶುಂಭರನ ಚಂಡಾಡಿದಮ್ಮ, ಮಧುಕೈಠ್ಯವರುಢನಾಡಿದಿಯಮ್ಮ, ಶುಂಭ ನಿಶುಂಭರನ ಚಂಡಾಡಿದಮ್ಮ, ತೃತಾಯುಗದೊಳಾಶ್ರಮ ಜಾನಕರಿಗೆ ಮಗಳಾದೆ ಜಾನಕಮ್ಮ, ತೃಥಾಯುಗದೊಳಾಶ್ರಮ ಜಾನಕರಿಗೆ ಮಗಳಾದೆ ಜಾನಕಮ್ಮ, ರಾವಣನಿಗೆ ನಾಶಗೊಳಿಸಿದಿಯಮ್ಮ, ರಾವಣನಿಗೆ ನಾಶಗೊಳಿಸಿದಿಯಮ್ಮ, ಶತಕಂಠ ನಿಂದ ನಿನಗೆ ಶರಣಂದ ರಾಮ, ಶತಕಂಠ ನಿಂದ ನಿನಗೆ ಶರಣಂದ ರಾಮ, ಧರ್ಮ ಸೆಳೆದು ರಾವಣನಿಗೆ ಹೊರಸಿದಿ ಕರ್ಮ, ಶನಿಯಾಗಿ ಸುಲಕೊಂಡಿ ಮೈಯನ ಚರ್ಮ, ದ್ವಾಪಾರ ಯುಗ ಕಮ್ಮ, ದ್ವಾಪಾರ ಯುಗ ಕಮ್ಮ, ದ್ರುಪದರಿಗೆ ದ್ರೌಪದಿ ನೀನಮ್ಮ, ದುಷ್ಟ ದುರ್ಯೋಧನ ದುಶ್ವಾಸನ ತುಮ್ಮ, ದುಷ್ಟ ದುರ್ಯೋಧನ ದುಶ್ವಾಸನ ತುಮ್ಮ, ಕರಳ್ ಹರದು ತುರಬಿಗೆ ಹೆರಳ್ ಹಾಕಿದಮ್ಮ, ಕರಳ್ ಹರದು ತುರಬಿಗೆ ಹೆರಳ್ ಹಾಕಿದಮ್ಮ, ಕುರುಕ್ಷೇತ್ರ ಕೌರವನ ಮಾಡಿಟ್ಟೆಯಮ್ಮ, ಕುರುಕ್ಷೇತ್ರ ಕೌರವನ ಮಾಡಿಟ್ಟೆಯಮ್ಮ, ಕಾಲ್ ಹಿಡಿದು ಕಸವ ಹೊಡಿದಾರೇಳಮ್ಮ, ಕಲಿಯುಗದೊಳೆಲ್ಲಮ್ಮ ರೇಣುಕರಿಗೆ ಸುಪುತ್ರಿ ಶಂಕ್ರಮ್ಮ ಕಲಿಯುಗದೊಳೆಲ್ಲಮ್ಮ ರೇಣುಕರಿಗೆ ಸುಪುತ್ರಿ ಶಂಕ್ರಮ್ಮ ಯಕ್ಕೈ ಜೊಗಯ್ಯನವರು ನಿನ ಕನಕುಲಮ್ಮ ಸದ್ಭಕ್ತಿ ಏಳು ಪಳ್ಳ ಸದಾ ನಿನ್ನ ನಾಮ ಜಮದಗ್ನ ಋಷಿ ಪತ್ನಿ ಮಗ ಪರಶುರಾಮ ಕಾರ್ತೀ ವೀರ್ಯನ ಕೊರಳ ಕೊಯ್ದಮ್ಮ ಕರನುಳ್ಳ ಶರಣಮ್ಮ ಸಪ್ತಲೋಕ ಸರ್ವಸ್ವ ನಿನ್ನದಮ್ಮ ಜ್ಞಾನ ಗಂಗಾ ಭಾಗೀರಥಿ ನೀ ಬಾರಮ್ಮ ತಾಯಿ ತವರುರ ರಕ್ಷಿಸದು ನಿನ್ನ ಧರ್ಮ ಶಿಶುನಾಳಧೀಶನಿಗೆ ಶಿಶುನಾಳಧೀಶನಿಗೆ ಸುಖದ ಹಡತಮ್ಮ ಗುರು ಗೋವಿಂದನ ಕೂರ್ತ ಗುರವಿನ ಗುಲಾಮ ನಿಜ ರೇಣುಕಾಯಲ್ಲಮ್ಮ ನಿಜ ರೇಣುಕಾಯಲ್ಲಮ್ಮ ನಿನ್ ವರಣಿಸಲೆ ನಿನ್ ವರಣಿಸಲೆ ನಿನ್ ವರಣಿಸಲನ್ನ ಬೋಧಿಕಮ್ಮ ಶಿವ ಶಿವ ಶಿವ ಶಿವ ತೂರಿಲ್ಲ ತನ್ನಲ್ಲಿ ಹಾನವ ತೂರಿಲ್ಲ ಶಿವ ಶಿವ ಶಿವ ಶಿವ ತೂರಿಲ್ಲ ತನ್ನಲ್ಲಿ ಹಾನವ ತೂರಿಲ್ಲ ಎಲ್ಲಿಗೆ ಹೋದರೆ ನೆಲೆಯಿಲ್ಲ ಎಲ್ಲಿಗೆ ಹೋದರೆ ನೆಲೆಯಿಲ್ಲ ಕಂಡ ಕಲ್ಲಿಗೆ ಕಂಡ ಕಲ್ಲಿಗೆ ಕಾಲು ಬಿದ್ದರೆ ಇಲ್ಲ ಶಿವ ಶಿವ ಶಿವ ಶಿವ ತೂರಿಲ್ಲ ತನ್ನಲ್ಲಿ ಹಣವ ತೂರಿಲ್ಲ ಕಾಲ ಮ್ಯಾಲಕ ಮಾಡಿದರಿಲ್ಲ ಕಾಲ ಮ್ಯಾಲಕ ಮಾಡಿದರಿಲ್ಲ ದೇಶ ಊರ ಮಲಕ ತಿರಗಿದರಿಲ್ಲ ದೇಶ ಊರ ಮಲಕ ತಿರಗಿದರಿಲ್ಲ ಮೇಲೆ ಮುಗಿಲ ಹಾಕಿದರಿಲ್ಲ ಮೇಲೆ ಮುಗಿಲ ಹಾಕಿದರಿಲ್ಲ ಮೂರು ಲೋಕ ತಿರುಗಿದರಿಲ್ಲ ಶಿವ ಶಿವ ಶಿವ ಶಿವ ದೂರಿಲ್ಲ ಅವ ತನ್ನಲ್ಲಿ ಹಣವ ತೋರಿಲ್ಲ ದೃಢ ನಿಲ್ಲದೆ ತಿರುಗಿದರಿಲ್ಲ ಅವಣ ಬಡಿವಾರ ಮಾತಿನ ಬಂಡಲ್ಲ ದೃಢ ನಿಲ್ಲದೆ ತಿರುಗಿದರಿಲ್ಲ ಅವಣ ಬಡಿವಾರ ಮಾತಿನ ಬಂಡಲ್ಲ ಶಿವನ ಸ್ವರೂಪಕ್ಕೇನು ಕಡಮಿಲ್ಲ ತನ್ನ ಕನಸು ಮನಸ್ಸಿನೊಳಗೆರಡಿಲ್ಲ ಶಿವನ ಸ್ವರೂಪಕ್ಕೇನು ಶಿವನ ಸ್ವರೂಪಕ್ಕೇನು ಕಡಮಿಲ್ಲ ತನ್ನ ಕನಸು ಮನಸ್ಸಿನೊಳಗೆರಡಿಲ್ಲ ನಿದ್ರೆ ಸಾವಿಗೇನು ನಿದ್ರೆ ಸಾವಿಗೇನು ದೂರಿಲ್ಲ ನೀ ಬುದ್ಧಿವಂತರಿಗೆ ಕೇಳಿಲ್ಲ ನಿದ್ರೆ ಸಾವಿಗೇನು ದೂರಿಲ್ಲ ನೀ ಬುದ್ಧಿವಂತರಿಗೆ ಕೇಳಿಲ್ಲ ಶಿವ ಶಿವರಿಗೆ ಏನು ಬೇದಿಲ್ಲ ಶಿವ ಶಿವರಿಗೆ ಏನು ಶಿವ ಶಿವರಿಗೆ ಏನು ಬೇದಿಲ್ಲ ಅದು ಗೊತ್ತಿದ್ದ ಮಹಂತ ಗೊತ್ತಿದ್ದ ಮಹಂತ ಬ್ಯಾರಿಲ್ಲ ಶಿವ ಶಿವ ಆ ಶಿವ ಶಿವ ಶಿವ ಶಿವ ದೂರಿಲ್ಲ ಅವ ತನ್ನಲ್ಲಿ ಹಾನ ಅವ ತೂರಿಲ್ಲ ಅವ ತನ್ನಲ್ಲಿ ಹಾನ ಅವ ತೂರಿಲ್ಲ ಎಲ್ಲಿಗೆ ಹೋದರೆ ಎಲ್ಲಿಗೆ ಹೋದರೆ ನೆಲೆ ಇಲ್ಲ ಕಂಡ, ಕಲ್ಲಿಗೆ ಕಾಲು ಬಿದ್ದರೆ ಇಲ್ಲ. ಕಾಲ ಮ್ಯಾಲಕ ಮಾಡಿದರಿಲ್ಲ, ಕಾಲ ಮ್ಯಾಲಕ ಮಾಡಿದರಿಲ್ಲ, ದೇಶ ಮೂರ ಸುತ್ತು ತಿರುಗಿದರಿಲ್ಲ. ಶಿವ ಶಿವ ಶಿವ ಶಿವ ಯಾರಿಲ್ಲ, ತನ್ನಲ್ಲಿ ಹಣವ ತೋರಿಲ್ಲ. ಮೇಲೆ ಮುಗಿಲ ಹಾಕಿದರಿಲ್ಲ, ನೀ ಮೂರು ಲೋಕ ತಿರುಗಿದರಿಲ್ಲ. ಮೇಲೆ ಮೊಲಕ ಹಾಕಿದರಿಲ್ಲ, ನೀ ಮೂರು ಲೋಕ ತಿರುಗಿದರಿಲ್ಲ. ನೀ